ಕಾಲೇಜಿನಲ್ಲಿ ಎನ್ಎಸ್ಎಸ್ ಘಟಕದಿಂದ ಗಾಂಧಿ ಜಯಂತಿ ದಿನದಂದು ಕಾಲೇಜಿನ ಆವರಣದ ಸ್ವಚ್ಛತೆಯೊಂದಿಗೆ ವಿದ್ಯಾರ್ಥಿಗಳು ಆರೋಗ್ಯ ಕಾಳಜಿ ಮೂಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯ ಪ್ರಗತಿಯಲ್ಲಿ, ಜಿಬಿಎ ವ್ಯಾಪ್ತಿಯಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭ. ವಾರ್ಷಿಕ ಲೆಕ್ಕ ಪರಿಶೋಧನಾ ಮಾಹಿತಿ ಒದಗಿಸದ ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ಶೋಕಾಸ್ ನೋಟಿಸ್. ಯಾದಗಿರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ 40 ಅಂಗನವಾಡಿ ಕಟ್ಟಡ ನಿರ್ಮಾಣ, ಸಚಿವ ಶರಣಬಸಪ್ಪ ದರ್ಶನಪುರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ನಮ್ಮ ಮನೆಗಳಿಂದ ಪ್ರತಿನಿತ್ಯ ತ್ಯಾಜ್ಯ ಸಂಗ್ರಹಣೆ ಮಾಡುವ ಪೌರ ಕಾರ್ಮಿಕರಿಗೂ ನಮ್ಮಂತೆಯೇ ಕುಟುಂಬವಿದೆ, ವೈಯಕ್ತಿಕ ಬದುಕಿದೆ. ನೀವು ನೀಡೋ ಮಿಶ್ರ ತ್ಯಾಜ್ಯದಿಂದ ಪೌರ ಕಾರ್ಮಿಕರು ಅಪಾಯಕ್ಕೊಳಗಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ತ್ಯಾಜ್ಯವನ್ನ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಅಪಾಯಕಾರಿ ತ್ಯಾಜ್ಯವೆಂದು ವಿಂಗಡಿಸಿ ನೀಡೋದ್ರಿಂದ ನಗರದ ಸ್ವಚ್ಛತೆಗಾಗಿ ದುಡಿಯುವಂತಹ ಪೌರ ಕಾರ್ಮಿಕರ ಸುರಕ್ಷತೆಯ ಜೊತೆಗೆ ಪರಿಸರ ಸಂರಕ್ಷಣೆಯಲ್ಲಿ ಕೂಡ ನಾವು ಕೈಜೋಡಿಸಬಹುದು. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಹಾಗೂ ನಮಸ್ಕಾರಗಳು. ಲಾಭದಾಯಕ ಪುಷ್ಪ ಕೃಷಿಯಲ್ಲಿ ತೊಡಗಿಕೊಂಡಿರುವ ಶ್ರೀ ದಾವಲ್ ಸಾಬ್ ಫಕೀರ್ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ, ಅನಂತರ ಕೃಷಿ ಗೀತೆಗಳು. ಬನ್ನಿ ಮೊದಲಿಗೆ ಲಾಭದಾಯಕ ಪುಷ್ಪ ಕೃಷಿಯಲ್ಲಿ ತೊಡಗಿಕೊಂಡಿರುವ ಶ್ರೀ ದಾವಲ್ ಸಾಬ್ ಫಕೀರ್ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೀ ಯಜಮಾನ್ರೆ. ನಮಸ್ಕಾರ ಸರ್. ಏನು ಹೂವು ಬೆಳೆದಿದ್ರಲ್ಲಿದ್ದು ಸುಗಂಧರಾಜ ಹೂವನ ಇದು? ಹಾಂ ಸರ್. ಓಹೋ, ಅಂದರೆ ನೀವು ಹೂವಿನ ಕೃಷಿ ಮಾಡ್ತಾ ಇದ್ರಿ? ಹೌದು ಸರ್. ನಿಮ್ಮ ಹೆಸರು ಏನು ಯಜಮಾನ್ರೆ? ದಾವಲ್ ಸಾಬ್ ತಂದೆ ಫಕೀರ್ ಸಾಬ್ ಮುಲ್ಲಾ ಅಂತ ಹೇಳಿ ಸರ್. ಓಹೋ, ದಾವಲ್ ಸಾಬ್ ತಂದೆ ಫಕೀರ್ ಸಾಬ್ ಮುಲ್ಲಾ. ಹೌದು ಸರ್. ಯಾವ ರೇಜ್ಮೆಂಟ್ ನಿಮ್ಮದು? ಕೊಪ್ಪಳ ತಾಲೂಕು ಬೇಳೂರು ಗ್ರಾಮ ಸರ್. ಇದು ಬೇಳೂರು ಗ್ರಾಮ ಸರ್, ಅಳವಂಡಿ ಹೋಬಳಿ ಸರ್. ಆಹಾ, ಅಳವಂಡಿ ಹೋಬಳಿಯಲ್ಲಿ ಬರ್ತಕ್ಕಂಥ ಬೇಳೂರು ಗ್ರಾಮ ಇದು. ಹಾಂ ಸರ್. ಹೂವಿನ ಕೃಷಿ ಮಾಡೋದ್ರಿಂದ ಹೇಗೆ ಅನಿಸಿದೆ ನಿಮಗೆ, ಸುಧಾರಣೆ ಕಂಡಿದೆಯಾ ಹೇಗೆ? ಭಾಳ ಸರ್, ಯಥೇಚ್ಛವಾಗಿ ನಾನು ಅಭಿವೃದ್ಧಿ ಹೊಂದಬೇಕಾದ್ರೆ ನಾನು ಮೂಲ ಕೃಷಿಯನ್ನು ಬಿಟ್ಟು ಫ್ಲೋರಿಕಲ್ಚರ್ ಬಂದಾಗ ಸರ್ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಂಡಿದೆ ಸರ್. ದಾವಲ್ ಸಾಬ್ ಅವ್ರು ಏನು ಓದಿರಿ? ನಾನು ಬಿ ಎ ಪದವಿ ಮುಗಿಸಿನ ಸರ್. ಕಂಪ್ಲೀಟ್ ಸರ್. ಕಂಪ್ಲೀಟ್ ಮಾಡಿ ಸರ್. ಯಾವಾಗ? 2004 ಕಂಪ್ಲೀಟ್ ಆಯ್ತು ಸರ್. 2004 ಬಿ ಎ ಮುಗಿಸಿದ್ರಿ? ಹೌದು ಸರ್. ಆಗ ಮತ್ತೆ ಬೇರೆ ಏನಾದರೂ ಬೇರೆ ಕ್ಷೇತ್ರಗಳ ಕಡೆ ಗಮನ ಬರಲಿಲ್ವ ನಿಮಗೆ ಹೇಗೆ? ಇಲ್ಲ ಇಲ್ಲ ಸರ್, ಯಾಕಂತಂದ್ರೆ ನಮ್ಮ ಒಂದು ಕುಟುಂಬ ಕೃಷಿ ಅವಲಂಬಿತ ಕುಟುಂಬ ಸರ್. ಯಾರು ನಮ್ಮ ಮನೆಯಲ್ಲಿ ಓದೇ ಇದ್ದ ಕಾರಣ ನನ್ನೊಂದು ಚೆನ್ನಾಗಿ ಓದ್ಲಿ, ಚೆನ್ನಾಗಿ ಒಂದು ಇದನ್ನ ಆಗ್ಲಿ ಅಂತಂದೇಳಿ ನಮ್ಮ ಮನೆಗೆ ಎಲ್ಲ ನಮ್ಮ ಕಕ್ಕಂದಿರ ಆಯ್ತು, ನಮ್ಮ ತಂದೆ ತಾಯಿ ಆಯ್ತು ಸರ್, ಬಹಳ ಅಪೇಕ್ಷೆ ಇಟ್ಟು ನಾನು ಓದ್ತಾ ಇದ್ರು ಸರ್. ಬಟ್ ನಾವೊಬ್ಬ ವಿದ್ಯಾವಂತರಾಗಿ ನಮ್ಮ ತಂದೆ ತಾಯಿಯವರ ಪರಿಸ್ಥಿತಿಯನ್ನ ಮನಗಂಡು ಸರ್ ನಾನು ಡಿಗ್ರಿ ಆದ್ಮೇಲೆ ಬಿ ಎಡ್ ಮಾಡ್ಬೇಕು, ಮುಂದೆ ಯಾವ್ದಾದ್ರು ಒಂದು ಒಳ್ಳೆ ಉನ್ನತ ಶೈಕ್ಷಣಿಕವಾಗಿ ಹೋಗ್ಬೇಕಂತ ಹೇಳಿ ನನಗೂ ಕನಸುಗಳಿತ್ತು ಸರ್. ಬಟ್ ನಮ್ಮ ತಂದೆ ತಾಯಿಯವರ ಒಂದು ಪರಿಶ್ರಮ ನೋಡಿ ನನಗೆ ಒಂಥರ ಮುಜುಗರ ಆಗಿ ಸರ್. ಬೇಡ, ನನ್ನಿಂತರ ನನ್ನ ತಂದೆ ತಾಯಿಗಳು ಕಷ್ಟ ಪಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸರ್ ನಾನು ಕೃಷಿ ಕಡೆ ನಾನು ವಾಲ್ಬೇಕಾಯ್ತು ಸರ್. ಒಂದು ಕೃಷಿಯಲ್ಲಿ ನಾವು ಅನ್ಕೊಂಡಾಗ ಅಷ್ಟು ಸಕ್ಸಸ್ ಆಗಲಿಕ್ಕೆ ಬಹಳ ಕಡಿಮೆ ಸರ್. ಅಂದ್ರೆ ನಿಮ್ ತಂದೆಯವ್ರ ಕಾಲದ ಕೃಷಿ ಹೇಗಿತ್ತು? ಬಹಳ ಇದು ಸರ್. ಅಂದ್ರೆ ಅವರು ಮೆಕ್ಕೆಜೋಳ, ತೊಗರಿ ಮತ್ತ ಅವಳ ಸರ, ನವಣಿ ಅಂತ ಬರ ಸರ್, ಅದು ನವಣಿ ಅಗಸಿ ಇಂಥವೆಲ್ಲ ಬೆಳೆಗಳನ್ನ ಬೆಳಿತಿದ್ರು ಸರ್. ಆಗಿನ ದುನಿಯಾಕ ಮತ್ತು ಈಗಿನ ದುನಿಯಾಕ ಬಹಳ ಅಜಗಜಂತರ ಪರಕ್ ಸರ್. ಬಟ್ ಅವ್ರು ಮಾಡಿರ್ತಕ್ಕಂತ ಕೃಷಿ ಪದ್ಧತಿ ಒಳಗೆ ಅಂತಂದ್ರೆ, ಬಟ್ ಅಪ್ಪ ಹಾಕಿದ ಆಲದ ಮರ ತರನೇ ಅವರು ಒಂದು ಕೃಷಿಯನ್ನ ಉಳಿಸ್ಕೊಂಡ್ ಬಂದಿದ್ರು ಸರ್ ಅವ್ರು. ಬಟ್ ನಮ್ಗೆ ಅಷ್ಟು ಅನುಭವ ಇದ್ದಿಲ್ಲ ಸರ್ ಅವಾಗ. ಯಾಕಂತಂದ್ರೆ ನಮ್ಮ ತಂದೆ ತಾಯಿಯವ್ರು ಏನೋ ಮಾಡ್ತಾರೆ ಅಂತಂದ್ಮೇಲೆ ನಾವು ಅವಾಗ ಸಣ್ಣ ಇರ್ತಾರೆ, ಅಷ್ಟು ನಮ್ಗೇನು ಐಡಿಯಾ ಇದ್ದಿಲ್ಲ ಸರ್. ನೀವು ಪದವಿ ಓದುವಾಗ ಕೃಷಿ ಕಡೆಗೆ ನಿಮ್ಗೆ ಆಸಕ್ತಿ ಇತ್ತಾ? ಇತ್ತು ಸರ್. ಮೊದಲಿಂದ್ರೂ ನಮಗೆ ನೀರಾವರಿ ಆದ್ಮೇಲೆ ಸರ್ ನಮ್ಮ ತಂದೆ ತಾಯಿ ಜೊತೆ ಅವಾಗ ಇವಾಗ ನಂಗೆ ಮುಂಜಾನೆ ಕರೆಂಟ್ ಇದ್ದಿಲ್ಲ ಸರ್. ಅವಾಗ ರಾತ್ರಿ ಹೊತ್ತು ಕರೆಂಟ್ ಸರ್. ಅವ್ರ ಜೊತೆ ನಾನು ಒಡಗೂಡಿ ನೀರು ಕಟ್ಟಲಿಕ್ಕೆ ಅದಕ್ಕೆ ಅವಾಗ ಅವಾಗ ಅವ್ರ ಜೊತೆ ಕೈ ಕಲಿಸಿದ್ದೆ ಸರ್. ಈಗ ನೀವು ಬಿ ಎ ಮುಗಿಸಿದ್ರಿ, ಬಿ ಎ ಮುಗಿಸಿದ್ಮೇಲೆ ಪುಷ್ಪ ಕೃಷಿ ಶುರು ಮಾಡ್ಬೇಕಂತ ಬೈಕೆ ಬಂದಿದ್ ನಿಮ್ಗಷ್ಟೇನಾ ನಿಮ್ಮ ತಂದೆ ತಾಯಿಗಳಿಗಿತ್ತ? ಇಲ್ಲ ಸರ್, ಅದು ಪುಷ್ಪ ಕೃಷಿ ಮಾಡ್ಬೇಕಂತೇಳಿ ನಮ್ಮ ತಲೆಗೂ ಇದ್ದಿಲ್ಲ ಸರ್. ನಾನು ಡಿಗ್ರಿ ಮುಗಿಸಿ ನಮ್ಮ ತಂದೆ ತಾಯಿಯವರ ಆರ್ಥಿಕ ಪರಿಸ್ಥಿತಿ ನೋಡಿ ನಾನು ಕಾಲೇಜ್ ಬಿಟ್ಟು ಸರ್. ಕಾಲೇಜ್ ಬಿಟ್ಟು ಮುಂದೇನು ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಒಳಗೆ ನಮ್ಮೂರಿನ ಒಬ್ಬ ಪ್ರಾಧ್ಯಾಪಕಿ ಸರ್, ಅವರ ಯಜಮಾನರು ಹೂಗಾರ್ ಸರ್, ಅವರು ನನ್ನ ಒಂದು ಪರಿಸ್ಥಿತಿ ನೋಡಿ ಡೈಲಿ ನೋಡ್ತಾ ಇದ್ರು ಸರ್. ಅವರು ಸಪ್ರೇಟ್ ಆಗಿ ಬಂದು ಒಂದ್ ದಿನ ಕೂಡಿಸ್ಕೊಂಡು, ದವಸವ ನೀನು ಒಬ್ಬ ಓದಿ ಅಂತ ಇದೆಯಪ್ಪ, ಇದ ಪುಷ್ಪ ಕೃಷಿ ಇದು ಸುಗಂಧರಾಜ್ ಮಾಡು, ನಮ್ಮ ಕೊಪ್ಪಳ ಜಿಲ್ಲಾದೊಳಗೆ ಯಾರು ಇನ್ನು ಮಾಡಿಲ್ಲ, ಬೇರೆ ಕಡೆಲಿಂತ ಇದು ತಂದು ಮಾಡ್ತಾ ಇದ್ದಾರೆ, ನಮಗೂ ಪುಷ್ಪ ಕೃಷಿ ಒಳಗೆ ಅದನ್ನ ನೋಡಿದೀವಲ್ಲ, ಅದು ನೀನು ಮಾಡಿದ್ರೆ ನೀನು ನಿನ್ನ ಜೀವನ ಚೆನ್ನಾಗಿರ್ತಪ್ಪ ಅಂತೇಳಿ ಅವರು ಹುಮ್ಮಸ್ ಕೊಟ್ಟರು ಸರ್. ನನಗೆ ಅಧೈರ್ಯ ಸರ್, ಯಾಕೆ ಅಂತಂದ್ರೆ ಇನ್ನು ಫಸ್ಟ್ ನಾನು ಏನು ಮಾಡಿಲ್ಲ, ಎಂತೂ ಮಾಡಿಲ್ಲ, ಇದರಲ್ಲಿ ಹೋದ್ರೆ ಏನಾಗ್ತದೆ ಏನಿಲ್ಲ ಅಂತ ನನಗೊಂದು ಭಯ ಕಾಡಕ್ಕೆ ಸ್ಟಾರ್ಟ್ ಮಾಡಿ ಸರ್. ಬಟ್ ಅವರು ಆ ವ್ಯಕ್ತಿ ಹೇಳಿದ್ದು ಒಂದೇ ಸರ್, ನಾನು ಅದು ಖರ್ಚು ವೆಚ್ಚಗಳನ್ನು ನಾನೇ ನೋಡ್ಕೊತಿದ್ದೀನಿ, ಮಾಲ್ ಬಂದಾಗ ಅವಾಗ ಬೇಕಾದ್ರೆ ನೀನು ದುಡ್ಡು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂತ ಹೋಗುವಂತೆ, ಎಲ್ಲ ಖರ್ಚು ವೆಚ್ಚಗಳನ್ನು ನಾನೇ ನೋಡ್ಕೊತೀನಿ ಅನ್ನೋ ಒಂದು ಧೈರ್ಯ ತುಂಬಿದಾಗ ನಾನು ಅದನ್ನು ಅದ್ರ ಬಗ್ಗೆ ಒಂದು ಕಾಳಜಿ ತೋರಿಸ್ಲಿಕ್ಕೆ ಕಾರಣ ಆಯ್ತು ಸರ್. ಈ ಸಸಿ ತರಬೇಕಂತ ಎಲ್ಲಿ ನಿರ್ಧಾರ ಮಾಡಿದೆ, ಎಲ್ಲಿಂದ ತೊಂದರೆ ಯಾವುದು? ಅವಾಗ ಪೇಟಾಲೂರು ಅಂತ ಹೇಳಿ ಸರ್, ಅಲ್ಲಿ ಒಬ್ರು ರೈತರು ಬೆಳೀತಾ ಇದ್ದಾರೆ ಸರ್, ಅವರು ಬಿ ಎಡ್ ಆದ್ರೆ ಸರ್, ಪೇಟಾಲೂರು ಸರ್. ಎಲ್ಲಿ ಬರುತ್ತೆ ಅದು? ಮುಂಡ್ರಿಗಿ ತಾಲೂಕು ಪೇಟಾಲೂರು ಸರ್. ಅಲ್ಲಿಗೆ ಹೋಗಿ ಅವರೇ ಸ್ವತಃ ಖುದ್ದು ಹೋಗಿ ಅವರೇ ಅವ್ರಿಗೆ ದುಡ್ಡು ಕೊಟ್ಟು ನನಗೆ ಗಡ್ಡಿ ಬರುತ್ತೆ ಸರ್. ಅದು 11 ಚೀಲ ಗಡ್ಡಿ ತೊಗೊಂಡ್ ಸರ್, ಅಂದ್ರೆ 600 ರೂಪಾಯಿ ಒಂದು ಅವಾಗ ಗಡ್ಡಿ ಸರ್. ಇವಾಗ ಪ್ರೆಸೆಂಟ್ 1,000 ರೂಪಾಯಿ ಗಡ್ಡಿಗೆ 1 ಚೀಲ ಕೊಡ್ತಾ ಇದಾರೆ ಸರ್. ಅವಾಗ 600 ರೂಪಾಯಿ ಒಂದು ಗಡ್ಡಿ ತೊಗೊಂಬಂದು ಸರ್, 11 ಚೀಲ ತೊಗೊಂಬಂದು 1/4 ಎಕರೆಗೆ ನಾನು ನಾಟಿ ಮಾಡಿದ್ದೀನಿ ಸರ್. ಅದು ಸುಗಂಧರಾಜನ್ ಸರ್, ಸುಗಂಧರಾಜ್ ಅದನ್ನ ನಾಟಿ ಮಾಡಿದಾಗ ಕಾಲಕ್ರಮೇಣ 8 ತಿಂಗಳವರೆಗೆ ಫ್ಲವರ್ ಸ್ಟಾರ್ಟ್ ಆಗಲ್ಲ ಸರ್. ಅದು ನಮ್ಮ ಮೊದಲು ಹಚ್ಚಿದಾಗ ನನಗೆ ಭಯ ಅನ್ಸ್ ಸರ್, ಏನಿದು 8 ತಿಂಗಳಾದ್ರೂ ಕೂಡ ಇದು ಬರ್ತಾ ಇಲ್ಲ, ಬರೀ ನೀರು ಬಿಡೋದ ಮಾಡ್ತೀವಿ, ಕಳೆ ತೆಗೆದ ಮಾಡ್ತೀವಿ, ಏನಿದು ನಮ್ಗೆ ಇದ್ರ ಬಗ್ಗೆ ನನಗೆ ಅಸಡ್ಡೆ ಉಡ್ಲಿಕ್ಕೆ. ಎಷ್ಟು ಎಕರೆ ಶುರು ಮಾಡಿದ್ರೆ ಅವಾಗ? 1/4 ಎಕರೆ ಸರ್. 1/4 ಎಕರೆ? ಹಾಂ ಸರ್. 1/4 ಎಕರೆ ಸ್ಟಾರ್ಟ್ ಮಾಡಿದ್ ಸರ್. ಅವಾಗ ಅದನ್ನ ಮಾಡಿದಾಗ 8 ತಿಂಗಳಿಂದ ಹೂ ಸ್ಟಾರ್ಟ್ ಆದ ಸರ್. ಹೂ ಸ್ಟಾರ್ಟ್ ಆದಾಗ ಕಾಲಕ್ರಮೇಣ ಅದು 8 ತಿಂಗಳಿಂದ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಅವಾಗ ಬೀಜದ ಅಂಶ ಬಲಿತು ಪಕ್ಕಲು ಹೊಡೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಹಂಗ ಸ್ಟಾರ್ಟ್ ಮಾಡಿದಾಗ ನನಗೆ ಡೇ ಬೈ ಡೇ 4 ಕೆಜಿ 5 ಕೆಜಿ ಹಿಂಗಿತ್ತು ಸರ್. ಮೊದಲು ನಮ್ಮ ಡಿಸ್ಟಿಕ್ನಾಗ ನಾನೇ ಪ್ರಥಮವಾಗಿ ಹೂ ಬೆಳೆದಿದ್ದರಿಂದ ಒಳ್ಳೆ ರೇಟ್ ಇತ್ತು ಸರ್. ಅವಾಗ ಸುಗಂಧರಾಜ್ ನೀವೇ ಬೆಳೆದಿದ್ದಾಗ? ಹಾಂ, ಫಸ್ಟ್ ಕೊಪ್ಪಳಕ್ಕೆ ಪರಿಚಯ ಮಾಡಿ ಕೊಟ್ಟವರು ನಾವು ಸರ್. ಅವಾಗ ಯಾರು ಯಾರಿದ್ದು ಸರ್? ಬೆಂಗಳೂರಿನಿಂದ ಮಾಲ್ ಬರ್ತೈತೆ ಸರ್, ಇಲ್ಲಿಂದ ಹಂಗೆ ಆಟಗಿಟ್ಟ ಆ ಕಡೆಲಿಂತ ಗದಗ ಡಿಸ್ಟ್ರಿಕ್ಲಿಂತ ಬಂದು ಆಗ್ತಿದ್ರು ಸರ್. ಇದೊಂದು ತೋಟಗಾರಿಕೆ ಬೆಳೆ ಆಗಿದ್ದರಿಂದ ತೋಟಗಾರಿಕೆ ಇಲಾಖೆಯ ಸಹಯೋಗ ಇತ್ತ ನಿಮಗೆ, ಸಹಕಾರ ಸಿಗ್ತಾ? ಇಲ್ಲ ಇಲ್ಲ ಸರ್, ಫಸ್ಟ್ ನಮ್ಗೆ ಅದು ಏನು ಅದ್ರ ಬಗ್ಗೆ ಐಡಿಯಾನು ಇದ್ದು ಸರ್. ನೀವು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದಾಗ? ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ನಾನು ಅದನ್ನ ಬೆಳೀತಾ ಹೋದಂತಾಗ ನನಗ ಒಂದು ಡೈಲಿ 400-500 ಹಿಂಗೆಲ್ಲ 80-150-160 ರೂಪಾಯಿ ಹಿಂಗ್ ರೇಟ್ ಸಿಗ್ತಾ ಇತ್ತು ಸರ್. ಯಾಕಂದ್ರೆ ಅದ್ರ ಬೇಡಿಕೆ ಜಾಸ್ತಿ ಇತ್ತು ಸರ್ ಕೆಜಿಗೆ. ಹಾ ಸರ್, ಸುಗಂಧದ ರಾಜ ಅಂದ್ರೆ ಅದು ಎಲ್ಲ ಹೂಗಳಿಗೆ ರಾಜನ ಸರ್. ಯಾಕಂದ್ರೆ ಅದನ್ನ ಹಾಕಿದಾಗ ಮಾತ್ರ ಅದು ಒಂದು ಹಾರದ ಚರೇನ ಬೇರೆ ಸರ್. ಪ್ರತಿಯೊಬ್ರು ಯೂಸ್ ಮಾಡ್ತಕ್ಕಂತ ಒಂದು ಹೂ ಸರ್ ಅದು. ಆ ಕಾಲಕ್ರಮೇಣ ಮಾಡ್ತಾ ಇರ್ಬೇಕಾದ್ರೆ ನನಗ ತಿಂಗಳಿಗೆ 15,000-20,000 ಈ ತರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. ಅಮೌಂಟ್ ಸರ್ ಬಂದಾಗ, ಯಾಕಂದ್ರೆ 8 ತಿಂಗಳಿಂದ ನನಗೆ ಅಸಡ್ಡೆ ಬಂದಾಗ ಇದು ಕಾಲಕ್ರಮೇಣ ತಿಂಗಳಿಗೆ ಅದು ಪ್ರತಿದಿನ ಪ್ರತಿನಿತ್ಯ ನಾನು ಕಟಾವು ಮಾಡಲೇಬೇಕಾದಂತ ಒಂದು ಇದು ಸರ್. ಅದು ಅಂದ್ರೆ 1/4 ಎಕರೆ ಹಾಕ್ತಪ್ಪ ಅಂತಂದ್ರೆ ಡೈಲಿ ನಂಗೆ 400-500 ಅಂತಂದ್ರು ಸರ್. ನಾನು 2-3 ಜರ್ಸಿ ಆಕಳ ಕಡಿದಂಗೆ ಸರ್. ಬಟ್ ಜರ್ಸಿ ಆಕಳ ನಾನು ಕಟ್ಟಿದ್ರೆ ಅದಕ್ಕೆ ಮೇವುಗಳನ್ನು ತರ್ಬೇಕು ಸರ್, ಜಳಕ ಮಾಡಿಸ್ಬೇಕು ಸರ್, ಅದಕ್ಕೆ ಹುಲ್ಲುಗಳನ್ನು ತಂದು ಹಾಕ್ಬೇಕು ಮತ್ತೆ ಕರಿಬೇಕು. ಹಾಕಿ ಬರೋದ್ರಾಗ ಸುಮಾರು 2-3 ಬೇಕು ಸರ್. ಅಂದ್ರೆ ಪ್ರತಿದಿನ ಮುಂಜಾನೆ ಸರ್ ಸಾಯಂಕಾಲದವರೆಗೆ ಕೆಲಸ ಕಾರ್ಯಗಳು ಬೇಕು ಸರ್ ಅದು. ಬಟ್ ನಾನು ಮುಂಜಾನೆ ಇವತ್ತು ಈ ಹೂ ಸ್ಟಾರ್ಟ್ ಹಾಕಿದ್ಮೇಲೆ ಸರ್ ಮುಂಜಾನೆ ಒಂದು ತಾಸು ನನ್ನ ವರ್ಕ್ ಸರ್, ಮುಂಜಾನೆ ಒಂದು ತಾಸು ವರ್ಕ್ ಹೋಗಿ ಫ್ಲವರ್ ಕಟಿಂಗ್ ಮಾಡಿಕೊಂಡು ಮಾರ್ಕೆಟ್ ಹೋಗಿ ತರಿಸಿ ಬಂದ್ಬಿಟ್ಟು ಫಿನಿಶ್ ಸರ್ ಮುಗೀತು. ಹಂಗಾಗಿ ನನಗೆ ಇದು ಒಂದು ಒಳ್ಳೆ ಚೆನ್ನಾಗಿ ಅನಿಸ್ ಸರ್. ಕಾಲಕ್ರಮೇಣ ಅದನ್ನ ನಾನು ಮುಕ್ಕಾಲು ಎಕರೆ ಇದ್ದದನ್ನು ಒಂದು ಎಕರೆ ಈ ಥರ ಹಿಂಗೆ ಮಾಡ್ಕೊತ ಬಂದು ಸರ್ ಮಾಡ್ಕೊಂತ ಬಂದಾಗ ಈ ನಾನು ನಮ್ಮ ಡಿಸ್ಟಿಕ್ ಒಳಗೆ ಯಾವುದೇ ರೀತಿಯಿಂದ ಸುಗಂಧರಾಜ್ ಬೆಳೀತಿದ್ದಿಲ್ಲ ಅನ್ನೋದು ಇಲಾಖೆಗೋರು ಆಮೇಲೆ ಅವರೇ ಹುಡ್ಕೊಂಡು ನನ್ನ ತೋಟಕ್ಕೆ ಬಂದ್ರು ಸರ್. ಹಿಂಗೆ ದವಸ ಅವರೇ ಸುಗಂಧರಾಜ್ ಬೆಳೆದಿರ ಅಂತೆಲ್ಲ ನಮ್ಗೆ ಗೊತ್ತಿದ್ದಿಲ್ಲ, ಚೆನ್ನಾಗಿ ಬೆಳೆದಿರಿ ಅಂತಂದ್ರು. ಹೌದು ಸರ ಚೆನ್ನಾಗಿ ಬೆಳೆದಿರಿ ಅಂದ್ರು. ಬಟ್ ನನಗೆ ಅದು ಅವಾಗ ಅದ್ರಲ್ಲಿಂತ ಒಂದು ಸಹಾಯಧನ ಬರುತ್ತಂತ ಅವಾಗ ನನಗೆ ಗೊತ್ತಾಗಿಲ್ಲ ಸರ್. ನನಗೆ ಮೊಟ್ಟ ಮೊದಲ ಬಾರಿಗೆ ನನಗೆ ಮಲ್ಲಿಕಾರ್ಜುನ್ ಸರ್ ಅಂತ ಹೇಳಿದ್ರು ಸರ್ ಇಲಾಖೆಯಲ್ಲಿ, ಇಲಾಖೆಯೊಳಗೆ ಸರ್ ಅವರ ಒಂದು ಇದರಲ್ಲಿ ನನಗೆ 24,000 ರೂಪಾಯಿ ನನಗೆ ಇನ್ನು ಒಂದು ಹೆಕ್ಟರ್ದು ಇದು ಮಾಡಿ ಕೊಟ್ಟರು ಸರ್ ನನಗೆ ಸಹಾಯಧನ ಬಂದು ಸರ್. ನನಗೆ ಮತ್ತೆ ಇನ್ನೂ ಅದ್ರ ಬಗ್ಗೆ ನನಗೆ ಭಾಳ ಕಾಳಜಿ ಸ್ಟಾರ್ಟ್ ಆಗ್ತದೆ ಉತ್ಸಾಹ. ಹಾಂ ಸರ್, ನಾನು ಬೆಳೆದ ಬೆಳೆಗೆ ಸಹಾಯಧನ ಕೊಟ್ಟು ನಾನು ಲಾಭ ತಗೊಂಡ ಮತ್ತೆ ಅದಕ್ಕೆ ಪ್ರೋತ್ಸಾಹನವಾಗಿ ನನಗೆ ಅಮೌಂಟ್ ಬಂತಲ್ಲ ಅಂಥೇಳಿ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ತಾ ಬಂದು ಸರ್ ಸುಮಾರು ಒಂದು 7-8 ವರ್ಷದ ಹಿಂದೆ ಸರ್ ನಮ್ಮ ತಂದೆಯವರು ನಿಧಾನ ಹೊಂದಿದ್ರು ಸರ್. ಆ ವರ್ಷ 2 ಎಕರೆ ಸರ್ ನನಗೆ 2 ಎಕರೆ ಸುಗಂಧರಾಜ್ ಚೆನ್ನಾಗಿ ಕುಂತಿದ್ ಸರ್, ಇನ್ನು ಕಟಾವ್ ಮಾಡ್ತಾ ಇದ್ದಿಲ್ಲ ಸರ್ ಅದು. ನಮ್ಮ ಫಾದರ್ ತಿಳ್ಕೊಂಡಾದ್ಮೇಲೆ ಸುಮಾರು ಒಂದು 6-7 ಲಕ್ಷ ಇನ್ನು ನಮ್ಮ ಫಾದರ್ ಮಾಡಿದ್ದೆ ಅಮೌಂಟ್ ಇನ್ನೂ ಹಂಗಾಯ್ತು ಸರ್. ಅದು ಅಂದರೆ ಸಾಲ ಸರ್, ಅಂದರೆ ಹಿಂದೆ ಮಾಡ್ಕೊತ ಬಂದಿದ್ರು ಸರ್ ಪೈಪ್ಲೈನ್ ಮಾಡಿದ್ರು ಅದು ಅದು ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ ಸರ್. ಮಾಡ್ಕೊತ ಬಂದಾಗ ಅದು ನನಗೆ ಆ ವರ್ಷ ನನಗೆ 7.5 ಲಕ್ಷ ಸರ್ ನನಗೆ ಅದು ಫ್ಲೋರಿಕಲ್ಚರ್ನಿಂದ 2 ಎಕರೆಲಿಂದ ಬಂದಿರೋದು ಸರ್. ನಾನು ಆರ್ಥಿಕವಾಗಿ ಅದರಲ್ಲಿ ಸಬಲ ಬಂದ್ಬಿಟ್ಟಿನಿ ಸರ್. ಅದು ಮಾಡಿದಾಗ ಅದನ್ನ ಬೆಳೆನ ಬಿಡಬಾರ್ದು ಅಂಥೇಳಿ ನಾನು ಅದನ್ನು ಹಂಗೆ ಮಾಡ್ಕೊತ ಮಾಡ್ಕೊತ ಬಂದಾಗ ನನಗದು ಆರ್ಥಿಕವಾಗಿ ಭಾಳ ಮುಂದುವರಲಿಕ್ಕೆ ಕಾರಣ ಆಗಿದೆ ಸರ್. ಅದ್ರಲ್ಲಿಂತ ಕೆಲವೊಂದು ನಾನು ನಮ್ಮ ಮನೆಯಲ್ಲಿ ಅಂದ್ರೆ ನಿಮಗೆ ಅದು ಪ್ರತಿ ದಿನ ಬಿಡಿಸ್ತಾ ಇರ್ತೀರಲ್ವಾ? ಹಾಂ ಸರ್. ಎಷ್ಟು ಕೆಜಿ ಸಿಗ್ತಾ ಇತ್ತು ಮತ್ತು ಮಾರ್ಕೆಟಲ್ಲಿ ಏನು ರೇಟ್ ಸಿಗ್ತಾ ಇತ್ತು? 2 ಎಕರೆ ಹಾಕಿದಾಗ ನಾನು 50-60 ಕೆಜಿ ಹಾಕಿದ್ದೀನಿ ಸರ್, 60 ಕೆಜಿ ಬರ್ತದೆ ಸರ್. ನಾನು ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ 1 ಲಕ್ಷ ಚಿಲ್ಲರೆ ತಗೊಂಡಿದ್ದೀನಿ ಸರ್. ನೋಡಿ ಅದನ್ನು ಅಮೌಂಟ್ ಸರ್ ಪ್ರತಿ ತಿಂಗಳು? ಹಾಂ ಪ್ರತಿ ತಿಂಗಳು ಸರ್. ನಿರಂತರವಾಗಿ ಬರ್ತಾ ಬರ್ತಾಯಿದೆ ಸರ್, ಬರ್ತಾ ಇತ್ತು. ಅಂದ್ರೆ ಒಂದ್ ಮೂಮೆಂಟ್ ಸರ್, ಅಂದ್ರೆ ಈಗ ಶ್ರಾವಣ ಮಾಸದೊಳಗ ಒಳ್ಳೆ ರೇಟ್ ಇರುತ್ತೆ ಸರ್. ಈಗ ಜೋಕಪ್ನಳ್ಳಲ್ಲಿ ಮೊನ್ನೆ ಬಂದ್ ಸರ್ ಅದರಲ್ಲಿ ರೇಟ್ ಇರಲ್ಲ ಸರ್, 20-30 ಹಿಂಗ್ ಒಂದ್ ಬ್ಯಾಗಿಗೆ 100 ರೂಪಾಯಿ ಹಿಂಗ್ ಸರ್ ಫಿಕ್ಸ್ ಕೊಟ್ಬಿಡ್ತಾರೆ ಸರ್. ಈಗ ಒಂದು ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಸರ್ ಈಗ ಅಯ್ಯಪ್ಪ ಸ್ವಾಮಿ ಸೀಸನ್ದೊಳಗೆ ಸರ್ ಈಗ 11ನೇ ತಿಂಗಳದಾಗ ಅಯ್ಯಪ್ಪ ಮಾಲೆ ಅವನ್ನೆಲ್ಲ ಹಾಕ್ತಾರೆ ಸರ್, ಅವಾಗೆಲ್ಲ ಒಳ್ಳೆ ರೇಟ್ ಸರ್. ಶ್ರಾವಣದೊಳಗೆ ಒಳ್ಳೆ ರೇಟ್ ಸರ್. ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ನನಗೆ ಒಂದು ಮಂತ್ಲಿಗೆ ಈ ತರ ಹಿಂಗ್ ಅಮೌಂಟ್ ಸರ್, ಅದರಲ್ಲಿ 50% ಇನ್ನು ಕೆಲವೊಂದು ತಿಂಗಳಲ್ಲಿ ಬರ್ತದೆ ಸರ್ ನನಗೆ ಅಮೌಂಟ್. ವೆಚ್ಚಗಳು ಏನೇನು ತಗಲ್ತಾ ಇತ್ತು? ವೆಚ್ಚಗಳು ಬಹಳ ಕಡಿಮೆ ಸರ್ ಅದಕ್ಕೆ ಸುಗಂಧಕ್ಕೆ. ಹಾಂ ಸರ್. ಏನ್ ಗೊಬ್ಬರದ ವೆಚ್ಚ ಆಗಿರ್ಬೋದು, ಔಷಧಿಗಳ ವೆಚ್ಚ ಆಗಿರ್ಬೋದು, ಏನೇನಿತ್ತು? ಔಷಧಿ ಇಲ್ಲ ಸರ್, ಮೊಟ್ಟನ ಮೊದಲ ಬಾರಿಗೆ ನಾವು ಹಾಕಿದಾಗ ಯಾವುದೇ ಔಷಧಿ ಸಿಂಪರಣೆ ಇದ್ದಿಲ್ಲ ಸರ್, ಮತ್ತು ಗೊಬ್ಬರಗಳ ಸಿಂಪರಣೆ ಆಗ್ತಾ ಇದ್ದಿಲ್ಲ ಸರ್. ನೀರಿನ ಅಂಶ ಮತ್ತು ಅದರ ಕಳವೆ ವೆಚ್ಚ ಅದನ್ನೊಂದ್ಬಿಟ್ಟು ಬೇರೆ ಯಾವುದೇ ಖರ್ಚು ವೆಚ್ಚ ಬರಲ್ಲ ಸರ್. ಏನಿಲ್ಲ ಸರ್. ಒಂಥರ ನೋಡಿಬಿಟ್ರೆ ಬಡ ರೈತರ ಒಂದು ಆಧಾರ ಸ್ತಂಭ ಸರ್ ಅದು. ಬಡ ರೈತರ ಒಂದು ಆಧಾರ ಸ್ತಂಭ, ಯಾವುದೇ ಖರ್ಚು ವೆಚ್ಚಗಳಿಲ್ಲ ಸರ್. ನಾವು ಪ್ರತಿಯೊಬ್ಬರು ರೈತರು ಅದನ್ನ ಈಗೀಗ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ರೈತರು 1/2 ಎಕರೆ 1 ಎಕರೆ ಮಾಡ್ತಾ ಇದ್ದಾರೆ ಸರ್. ಅದನ್ನ ಅಂದ್ರೆ ಅದರ ಒಂದು ತೋಟಗಾರಿಕೆ ಇಲಾಖೆಯಿಂದ ಬಹಳ ಪಬ್ಲಿಸಿಟಿ ಆಯ್ತು ಸರ್ ಅದು. ಅಂದ್ರೆ ಅವ್ರ ಸಹಾಯಧನ ಕೊಡೋದ್ ಮುಖಾಂತರ ಒಬ್ಬ ರೈತರು ಒಬ್ಬರು ರೈತರು ನೋಡ್ಕೊಂಡ್ ಸರ್ ಅದನ್ನ ಪಬ್ಲಿಸಿಟಿ ಜಾಸ್ತಿ ಆಯ್ತು ಸರ್. ಈಗೀಗ ಅದರ ರೈತರ ಬೆಳೆಯುವ ಸಂಖ್ಯೆ ಜಾಸ್ತಿ ಆಯ್ತು ಸರ್, ಆದ್ರೂ ರೈತರು ಬಿಡ್ತಾ ಇರ್ತಾರ ಸರ್, ಅದನ್ನ ಇದನ್ ಮಾಡ್ತಾ ಇದಾರೆ ಈ ತರ ಒಂದು ಬೆಳೆದ ಮುಖಾಂತರ. ಸುಗಂಧರಾಜ ಹೂವಿನ ಬೆಳೆಗೆ ಸಮಸ್ಯೆಗಳು ಇರ್ತಿದ್ದ? ಅಂದ್ರೆ ಏನಾದ್ರು ರೋಗ ರುಜಿನ ತರದ ಏನಾದ್ರು ಇತ್ತ? ರೋಗ ರುಜಿನ ಅಂತಂದ್ರೆ ಸರ್ ಮೊದಲು ಬರ್ತಿದ್ದಿಲ್ಲ ಸರ್, ಇವಾಗ ಬರ್ತಾ ಇದಾರೆ ಸರ್. ಅಂದ್ರೆ ಬಿಳಿ ನುಸಿ ಮತ್ತು ಕರಿ ನುಸಿ ಅಂತೇಳಿ ಬರ್ತದೆ ಸರ್ ಅದಕ್ಕೆ. ಯಾವ ಹಂತದಲ್ಲಿ ಬರ್ತದೆ ಅದು? ಅದು ಅಂದ್ರೆ ಹೂ ಸ್ಟಾರ್ಟ್ ಆಗಿ ಇದರ ಸುಮಾರು 1 ವರ್ಷದ ನಂತರ ಸರ್ ಅದು. ಹೂ ಬಿಡ್ಬೇಕಾದ್ರೆ ಅದಕ್ಕೆ ಒಂದು ಹುಳ ಬರ್ಸರ್ ಅದು. ಆ ಹುಳ ಬಂದಾಗ ಮಗ್ಗು ಮುದುಳು ಬಿಡಿಸ್ತಾರ ಅದು, ಅಂದ್ರೆ ಫ್ಲವರ್ ಬಿಡಂಗಿಲ್ಲ ಸರ್ ಅದು. ಅದು ಬಂದಾಗ ನಾವು ಒಂದು ಯಾವುದೇ ಆದ ಒಂದು ಒಂದು ವಾಸನೆ ಎಣ್ಣೆ ಸರ್, ಯಾವ್ದೇ ಸರ್ ಅದು ಇದು ಅಂತ ಏನು ಯಾವ್ದೇ ಇಲ್ಲ ಸರ್. ವಾಸನೆ ಎಣ್ಣೆ ನಾವು ಸ್ಪ್ರೇ ಮಾಡಿದ್ರೆ ಅದು ಆಟೋಮೆಟಿಕ್ ಇದಾಗುತ್ತೆ ಸರ್. ಹೋಗ್ಬಿಡ್ತಾ ಹೋಗ್ಬಿಡ್ತು ಸರ್. ವಾಸನೆ ಎಣ್ಣೆ ಅಂದ್ರೆ ನೀವೇನ್ ಸ್ಪ್ರೇ ಮಾಡ್ತಿದ್ರಿ? ಇದು ಎಂಡೋಸಲ್ಪ್ ಅಂತರ ಬಳಸ್ತಾರ. ಇವು ಕೆಲವೊಂದು ಬೇರೆ ಬೇರೆ ಬಹಳ ಸ್ಮೆಲ್ ಇದ್ದು ನಾವು ಸ್ಪ್ರೇ ಮಾಡಿದ್ವಿ. ಹೋದ್ರೆ ಯಾವ ಸ್ಮೆಲ್ ಇದೆ ಕೊಡ್ರಿ ಅಂತಂದ್ರೆ ಕೊಡ್ತಿದ್ರು ಸರ್. ಅಂದ್ರೆ ಆ ಒಂದ್ ಗಿಡಕ್ ಮಾತ್ರ ಸರ್, ಎಲ್ಲದಕ್ಕೂ ಸ್ಪ್ರೇ ಮಾಡ್ತಿದ್ದೀವಿ ಸರ್. ಒಂದ್ ಗಿಡಕ್ ಬಂದ್ರೆ ಅದು ವೈರಸ್ ತರ ಎಲ್ಲಲ್ಲಿ ಅಟ್ಯಾಚ್ ಮಾಡ್ಬಿಡ್ತೀವಿ ಸರ್. ನಾವು ಅದನ್ನ ಡೈಲಿ ಫ್ಲೋರಿಕ ಕಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅದು ನಮ್ಗೆ ಫ್ಲವರ್ ಗೊತ್ತಾಗ್ತೈತೆ ಸರ್, ಯಾವ ಗಿಡಕ್ಕೆ ರೋಗ ಇದೆ ಯಾವ ಗಿಡಕ್ಕೆ ಇಲ್ಲ ಅಂತ ಹೇಳಿ ಸರ್. ಆ ಗಿಡದ ಸುತ್ತಾರ್ದ 4 ಗಿಡಕ್ಕೆ ನಾವು ಸ್ಪ್ರೇ ಮಾಡ್ಬಿಡ್ತೀವಿ ಸರ್. ಇದ್ರ ಜೊತೆಗೆ ನೀವು ಬೇರೆ ಯಾವ್ಯಾವ ಹೂವುಗಳನ್ನ ಬೆಳೀತಾ ಇದ್ರಿ? ಇದ್ರ ಜೊತೆ ಸರ್ ನಾನು ಚಿಟ್ಟಿ ಗುಲಾಬಿ ಮೊದಲು ಹಾಕಿದ್ದಿಲ್ಲ ಸರ್, ಇದ್ರ ಬಗ್ಗೆ ನಾವು ಒಂದು ಟೂರ್ ಹೋದಾಗ ತೋಟಗಾರಿಕೆ ಸಹಾಯಧನದಲ್ಲಿ ಅಂತಾರಾಜ್ಯ ಪ್ರವಾಸೋದ್ಯಮ ಇದರಲ್ಲಿ ಸರ್ ಹೋದಾಗ ಚಿಕ್ಕಬಳ್ಳಾಪುರಕ್ಕೆ ವಿಸಿಟ್ ಮಾಡಿದ್ವಿ ಸರ್. ಅಲ್ಲಿ ಅದನ್ನ ಚಿಟ್ಟಿ ಗುಲಾಬಿ ಅಂತೇಳಿ ಒಬ್ರು ರೈತರು, ಅದು ಚಿಕ್ಕಬಳ್ಳಾಪುರಲಿಂದ 11 ಕಿಲೋಮೀಟರ್ ಸರ್, ಆ ರೈತರು ವಿಸಿಟ್ ಮಾಡಿದಾಗ ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಟ್ರು ಸರ್, ಇವಾಗ ಯಾವ ತರ ಇಲ್ಲ ಅಂತ ಹೇಳಿ ಸರ್. ಕೇಳ್ಕೊಂಡು ನಮಗೂ ಒಂಥರ ಹುಮ್ಮಸ್ಸ ಸರ್, ಇನ್ನು ನಾನು ಬೆಳಿಬೋದಲ್ಲ, ಚೆನ್ನಾಗಿರ್ತೈತಿ, ಒಳ್ಳೆ ರೇಟ್ ಐತಿ, 200-250 ರೂಪಾಯಿ ರೇಟ್ ಸರ್ ಅದು, ನಾನು ಬೆಳಿಬೋದಲ್ಲ ಅಂತೇಳಿ ಅದನ್ನ ನಾನು ಯೋಚನೆ ಮಾಡಿ ಬಂದ್ ಸರ್. ಬಂದಾಗ ಮತ್ತೆ ಆ ರೈತರ ಜೊತೆ ಡಿಸ್ಕಷನ್ ಮಾಡಿದ್ ಸರ್. ಏನಂತ ಡಿಸ್ಕಷನ್ ಅಂದ್ರೆ ಸರ್, ನಿಮ್ಮ ಒಂದು ವಾತಾವರಣಕ್ಕೂ ನಮ್ಮ ಒಂದು ವಾತಾವರಣಕ್ಕೂ ಯೋಗ್ಯನಾ ಅಂತ ಕೇಳಿದ್ ಸರ್ ಅವರು. ಅವ್ರು ಯೋಗ್ಯ ಅಂತ ಅಂದ್ರು ಸರ್. ನಾನು ಇಲ್ಲ, ಅವ್ರು ಹೇಳಿದ್ರು ನಮ್ಗೆ ಸರಿ ಅನ್ಸಲ್ಲ ಅಂತೇಳಿ 1 ವರ್ಷ ಕಾದಿ ಸರ್. ಅಂದರೆ ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲ ಸರ್, ಎಲ್ಲ ಟೈಮ್ನೊಳಗೆ ನಾನು ಇಲ್ಲಿ ಒಂದು ವೆದರ್ಗೆ ಅಲ್ಲಿ ಒಂದು ವೆದರ್ ವ್ಯತ್ಯಾಸ ಮಾಡಿದ್ದೆ ಸರ್. ಯಾವುದೇ ರೀತಿಯಿಂದ ವ್ಯತ್ಯಾಸ ಕಾಣಲಿದ್ದೆ ಸರ್. ಅವಾಗ 15 ರೂಪಾಯಿಗೆ ಒಂದು ಅಗಿ ಸರ್, ತೊಗೊಂಬಂದು ನಾನು 1.25 ಎಕರೆ ಮಾಡಿದ್ದೆ ಸರ್. ಅದು ಒಳ್ಳೆ ಇಳುವರಿನ ಬಂದು ಸರ್. ಅಂದರೆ 5 ವೆರೈಟಿ ನಾನು ಚಿಟ್ಟಿ ಗುಲಾಬಿಗಳನ್ನು ಮಾಡಿದ್ದೆ ಸರ್. ಅದರಲ್ಲಿ ವ್ಯಾನಿಶ್ ಅಂತೇಳಿ ಸರ್, ಮಿರಾಬುಲ್ಲು, ರೆಡ್ ವ್ಯಾನಿಶ್, ಹಳದಿ ಸರ್, 5 ವೆರೈಟಿ ತೊಗೊಂಬಂದು ನಾನು ಹಂಗೆ ಶ್ಯಾಂಪಲ್ ನೋಡೋಣ ಅಂತೇಳಿ ಮಾಡಿದ್ದೆ ಸರ್. ಮಾಡಿದ ತದನಂತರ ಎಲ್ಲ ರೈತರು ಅದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಸರ್. ಒಳ್ಳೆ ಒಂದು ಈಡ್ ಸರ್. ಬಟ್ ಅಲ್ಲಿಗೆ ನಮಗೆ ಒಂದು ವ್ಯತ್ಯಾಸ ಆಗುತ್ತೆ ಸರ್. ಬಟ್ ಆ ರೈತರು ಬೆಳೆಸಕ್ಕಂತ ಬೇರೆನೆ ಸರ್, ನಾವು ಬೆಳೆಯುವಂತ ಒಂದು ಮೆಥಡ ಬೇರೆ ಸರ್. ಅವರು ಸುಮಾರು 1-3 ವರ್ಷ ಬರುತ್ತೆ ಅಂತ ಅವ್ರು ಹೇಳಿದ್ರು ಸರ್. ನಮ್ಮಲ್ಲಿ 1 ವರ್ಷಕ್ಕೆ ಅದು ಕ್ಲೋಸ್ ಆಗುತ್ತೆ ಸರ್. ಅದು ನಾವು ಹಚ್ಚಿದ 2-2.5-3 ತಿಂಗಳಿಗೆ ಫ್ಲವರ್ ಕಟಿಂಗ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಸರ್. ಅದು ಅದನ್ನ ಹಾಕಿದ ಅದನ್ನುಗಳನ್ನು ಬೆಳೆದು ಇದನ್ನ ಮಾಡಿದ್ದೀನಿ ಸರ್. ಅದ್ರ ಜೊತೆ ಗುಲಾಬಿ ಒಳ್ಳೆ ಲಾಭದಾಯಕವಾಗಿ ಸರ್ ಅದು. ಅದ್ರ ಜೊತೆ ರಬ್ಬರ್ ಸೇವಂತಿ ಕೂಡ ಟ್ರೈ ಮಾಡಿದ್ದೀನಿ ಸರ್. ಅದು ಅಂದ್ರೆ ಅದು ಬಾಡೋದಿಲ್ಲ ಸರ್, ಅದು ಹೂವ ರಬ್ಬರ್ ಸೇವಂತಿಗೆ ಅಂತೇಳಿ ಯೆಲ್ಲೋ ಕಲರ್ ಬರ್ತದೆ ಸರ್. ಅದು ಚೆನ್ನಾಗಿದೆ ಸರ್. ಅದ್ರ ಜೊತೆ ಅದನ್ನ ಬೆಳೆದೆ. ಬಟ್ ಅದಕ್ಕೆ ಇಲ್ಲಿ ಬೇಡಿಕೆ ಕಡಿಮೆ ಸರ್, ಬಹಳ ಬೇಡಿಕೆ ಕಡಿಮೆ ಸರ್. ಈಗ ಹೂವಿನ ಕೃಷಿ ಮಾಡಿದಾಗಿನಿಂದ ನೀವು ಆರ್ಥಿಕವಾಗಿ ಸಬಲರಾಗಿದ್ದೀವಿ ಸರ್. ಮುಂಚೆ ಹೇಗಿತ್ತು ನಿಮ್ಮ ಪರಿಸರ ಪರಿಸ್ಥಿತಿ? ಪರಿಸ್ಥಿತಿ ಅಂದ್ರೆ ಸರ್, ಬಹಳ ಸಾಲದ ಒಂದು ಸಾಲ ಸೂಲ ಮಾಡಿಕೊಂಡು ಮೆಕ್ಕೆಜೋಳ ಅದನ್ನೆಲ್ಲ ಮಾಡ್ತಾ ಇದ್ವಿ ಸರ್. ಬಟ್ ಅದು ಒಂದು ಮಾರ್ಕೆಟಿಂಗ್ ಸಮಸ್ಯೆ ಸರ್. ಹಂಗಾಗಿ ಅವ್ರ ನಮ್ಮ ಫಾದರ್ ಎಷ್ಟು ದುಡಿದ್ರು ಕೂಡ ಬರೀ ಸಾಲನ ಹಾಕ್ತಿದ್ವಿನ ಅದ್ರ ಅರಿಯುವಂತ ಪ್ರಯತ್ನ ಇದ್ದಿಲ್ಲ ಸರ್. ಭೂಮಿ ಜಾಸ್ತಿ ಸರ್. ಬಟ್ ಅದ್ರ ಜೊತೆ ಬೇರೆ ಒಂದು ಬೇರೆ ಬೆಳೆಗೆ ಹೋಗ್ತಾ ಇದ್ದಿಲ್ಲ ಸರ್ ಫಸ್ಟ್ ಆಫ್ ಆಲ್. ಬಟ್ ನಾನು ಫ್ಲೋರಿಕಲ್ಚರ್ ಮಾಡೋದ್ ಮುಖಾಂತರ, ಬಟ್ ಅದ್ರ ಜೊತೆ ಅಗ್ರಿಕಲ್ಚರ್ ಕೂಡ ಮಾಡಿದ್ದೀನಿ ಸರ್. ಬಟ್ ಫ್ಲೋರಿಕಲ್ಚರ್ ಇದು ನನಗೆ ಯಾವ ತರ ಸಹಾಯ ಆಯ್ತು ಅಂತಂದ್ರೆ, ಡೈಲಿ ಬರ್ತಕ್ಕಂಥ ಖರ್ಚು ವೆಚ್ಚಗಳು, ಮನೆಯಲ್ಲಿ ಖರ್ಚು ವೆಚ್ಚಗಳ ಸರ್, ಅದರ ಈಗ ಲೇಬರ್ ಖರ್ಚು ವೆಚ್ಚ ಸರ್, ಗೊಬ್ಬರದ ಖರ್ಚು ವೆಚ್ಚ ಸರ್, ಅದೆಲ್ಲ ಅದು 1/2 ಎಕರೆ 1 ಎಕರೆ ಹಾಕಿದಾಗ ಅದು ಹೋದಾಗ ನಮ್ಗೆ ನಿವ್ವಳ ಲಾಭ ಉಳಿಯೋಕೆ ಸ್ಟಾರ್ಟ್ ಮಾಡಿದೆ ಸರ್. ಅದು ಕೃಷಿ ಬೆಳೆಗಳ ಒಂದು ನಿವ್ವಳ ಲಾಭ ಉಳಿಯೋಕೆ ಸ್ಟಾರ್ಟ್ ಮಾಡಿದೆ ಸರ್. ಎಲ್ಲ ಸಾಲ ಗಿಲಗಳನ್ನು ತೆಗೆದು ಸರ್. 4 ಜನದ ಹಂಗ ನಾವು ಕೂಡ ಒಂದು ಕಾರ್ ತಗೊಂಡಿದ್ವಿ ಸರ್, ನೀವು ಹೊಸದ ಶೋರೂಮ್ ಲಿತ್ರ ಒಂದು ಟ್ರ್ಯಾಕ್ಟರ್ ತಗೊಂಡಿದ್ದೀವಿ ಸರ್. ನಮ್ಮ ಅಣ್ಣ ತಮ್ಮಳ ಒಂದು ಒಬ್ಬ ತಮ್ಮ ಲೈನ್ ಮ್ಯಾನ್ ಸರ್. ಈ ವರ್ಷ ನನ್ನ ಮಗನು ಕೂಡ PUC ಸೆಕೆಂಡ್ ಇಯರ್ನಲ್ಲಿ 95 ಮಾಡಿ ಅಗ್ರಿಕಲ್ಚರ್ ಕೂಡ ಸೆಲೆಕ್ಟ್ ಆಗಿದ್ದೀನಿ ಸರ್. ಸೆಲೆಕ್ಟ್ ಆಗಿದೆ ಆಗಿದ್ದೀನಿ ಸರ್. ಒಟ್ಟಾರೆಯಾಗಿ ಪುಷ್ಪ ಕೃಷಿಯಿಂದ ಒಂದು ಕುಟುಂಬದ ಆರ್ಥಿಕ ಸುಧಾರಣೆಯಾಗುತ್ತೆ, ಜೀವನ ಶೈಲಿಯಲ್ಲಿಯೂ ಸಹಿತ ಬಹಳಷ್ಟು ಬದಲಾವಣೆಗಳಾಗ್ತವೆ ಅನ್ನೋದಕ್ಕೆ ನಿಮ್ಮ ಕುಟುಂಬವೇ ಒಂದು ಉದಾಹರಣೆ. ಹೌದು ಸರ್, ಹೌದು ಸರ್, ನೂರಕ್ಕೆ 100 ಸತ್ಯ ಸರ್. ಬಟ್ ಈ ಒಂದು ಫ್ಲೋರಿಕಲ್ಚರ್ ಲಿಂತ ನನಗೆ ದೌಲ್ಸಾಬ್ ಯಾರು ಅನ್ನೋದು ಗೊತ್ತ ಅನ್ನೋದು ಈ ಸುಗಂಧರಾಜ್. ಇವಾಗ್ಲಾದ್ರೂ ನನಗೆ ಸುಗಂಧರಾಜ್ ಅಂತಂದ್ರೆ ದೌಲ್ಸಾಬ್ ಅಂತಾರೆ ಸರ್. ಬೇರೆ ಬೇರೆ ರಾಜ್ಯಲಿಂತ ಫೋನ್ ಕಾಲ್ಸ್ ಬರ್ತಾ ಇದಾವೆ ಸರ್, ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್. ಬಟ್ ನನ್ನ ತೋಟಕ್ಕೆ ವಿಸಿಟನ್ನು ಮಾಡ್ತಾ ಇರ್ತಾರೆ ಸರ್, ಅವ್ರಿಗೆ ಸಂಬಂಧಪಟ್ಟಂತ ಏನ್ ಮಾಹಿತಿ ಅದನ್ನೆಲ್ಲ ನನ್ ಇವಾಗ್ಲಾದ್ರೂ ಕಾಂಟ್ಯಾಕ್ಟ್ ನನ್ಗೆ ಇದಾರೆ ಸರ್. ನಿಮ್ಮ ಈ ಪುಷ್ಪ ಕೃಷಿಯಿಂದ ಯಾವ್ಯಾವ ಪ್ರಶಸ್ತಿಗಳು ಬಂದಿದಾವ? ಪುಷ್ಪ ಕೃಷಿಲಿಂತ್ರ ಸರ್, ಮೊಟ್ಟ ಮೊದಲ ಬಾರಿಗೆ ತೋಟಗಾರಿಕಾ ಇಲಾಖೆ ಬಾಗಲಕೋಟೆಲಿಂತ್ರ ಜಿಲ್ಲಾ ಶ್ರೇಷ್ಠ ಕೃಷಿಕ ಅವಾರ್ಡ್ ಆಯ್ತು ಸರ್. ಅದು ತದನಂತರ 2 ತಿಂಗಳಾದ್ಮೇಲೆ ವಿಜಯ ಕರ್ನಾಟಕ ಸ್ಟಾರ್ ಐತೆ ಅಂತಾನು ಕೊಟ್ಟರು ಸರ್. ಇನ್ನು ಅನೇಕ ಅನೇಕ ಸಣ್ಣ ಸಣ್ಣ ಪುಟ್ಟ ಹೋಗಿ ಸನ್ಮಾನಗಳನ್ನು ಮಾಡಿದ್ರು ಸರ್. ಇದರಲಿಂದ ನನಗೂ ಬಹಳ ಖುಷಿ. ಒಂದು ಇದರಲಿಂದ ನನಗೆ ಇನ್ನೊಂದು ಬೇಸರ ಅಂತಂದ್ರೆ ಸರ್, ಈ ಪುಷ್ಪ ಕೃಷಿಲಿಂದ್ರ ಹೆಚ್ಚು ರೈತರು ಈಗ ಬೆಳೀತಾ ಇದ್ದಾರೆ ಸರ್. ಪ್ರೆಸೆಂಟ್ ಮೊದಲಿಗೆ ಮತ್ತು ಇವಾಗ ವ್ಯತ್ಯಾಸ ಸರ್. ಇದರಲಿಂದ ನಾನು ನಮ್ಮ ತೋಟಗಾರಿಕಾ ಇಲಾಖೆ ವತಿಯಿಂದ ಕೃಷ್ಣ ಸರ್ಗೆ ಡಿಸ್ಕಷನ್ ಮಾಡಿದ್ ಸರ್. ಸರ್, ಇದು ಯಥೇಚ್ಛವಾಗಿ ಈಗ ಈಗಿನ ರೈತರು ಸುಗಂಧರಾಜ್ ಬೆಳೀತಾ ಇದ್ದಾರೆ ಸರ್. ಈಗ ಮಾರ್ಕೆಟಿಂಗ್ ಅಂತೂ ಬಹಳ ಕ್ಷೀಣ ಆಗಿದೆ ಸರ್ ಒಬ್ಬರ ಇದರಲಿಂತ ಸರ್. ಇದನ್ನ ಬೇರೆ ಒಂದು ಪರ್ಯಾಯ ವ್ಯವಸ್ಥೆ ಏನ್ ಮಾಡೋಣ ಅಂತಂದಾಗ ಗಂಗಾಧರಪ್ಪ ಅಂತ ಹೇಳಿ ಸರ್, ಡೀನ್ ಅವ್ರು ಸರ್, ಮುನ್ರಾಬಾದ್ ಸರ್, ಅವರ ಒಂದು ಸಹಯೋಗದೊಳಗ ಮತ್ತು ಕೃಷ್ಣ ಸರ್ ಒಂದು ಇದು ಉಪಸ್ಥಿತಿಯೊಳಗೆ ಸರ್ ಎಲ್ಲರೂ ಸೇರಿ ಅವರ ಒಂದು ಸ್ಪೆಷಲಿಸ್ಟ್ ಗಂಗಾಧರಪ್ಪ ಸರ್ ಆಯಿಲ್ ಸುಗಂಧರಾಜ್ ಆಯಿಲ್ ಅದರಿಂದ ಪರ್ಫ್ಯೂಮ್ ಇದು ಮಾಡಿ ರೆಡಿ ಮಾಡಿದ್ದಾರೆ ಸರ್. ಅವ್ರು ಒಂದು ಇದನ್ನ ಮಾಡಿದಾಗ ಇಲ್ಲ ಆಯಿಲ್ ಇದನ್ನ ತೆಗೆದು ಇದನ್ನ ಮಾರಾಟ ಮಾಡಿದ್ರೆ ಹೆಂಗಿರುತ್ತೆ ಅಂತೇಳಿ ಒಂದು ಯೋಚನೆ ಬಂತು ಸರ್. ಅದನ್ನ ನನಗೊಂದು ಮುಂದಾಳತ್ತು ವಯಸ್ಸಾಗಿ ಸ್ಟಾರ್ಟ್ ಮಾಡಿದ್ರು ಸರ್, ಯಾವ ಎಷ್ಟು ಏರಿಯಾ ಇದೆ ಎಷ್ಟು ಏರಿಯಾ ಇಲ್ಲ ಅಂತೇಳಿ ಸರ್. ಅದನ್ನ ಮಾಡ್ಕೊಂಡ್ಬಿಟ್ಟು ಮಾಡೋಣ ಚೆನ್ನಾಗೈತೆ ಅಂತೇಳಿ ಅದನ್ನ ಪ್ಲಾನ್ ಮಾಡಿದ್ವಿ ಸರ್. ಅದ್ರ ಜೊತೆ ಕೃಷ್ಣ ಸರ್ ಮಧ್ಯವರ್ತಿಗಳಿಂದ ಕರೆಸಿ ಮಾತಾಡಿದ್ರಿ ಸರ್ ಅದನ್ನ. ಅದು ಒಂದು ಟನ್ ಹಾಕಿದ್ರೆ 3 kg ಆಯಿಲ್ ಬರುತ್ತೆ ಸರ್ ಅದು. ಅದ್ರ 1 kg ಆಯಿಲ್ಗೆ 2-2.5 lakh 1 kg ಸರ್ ಅದು ನೋಡಿ ಆಯ್ತು ಸರ್. ಅಬ್ರಾಲ್ ನಿಂತ್ರ ಮಾತಾಡಿದ್ರು ಸರ್. ಬಟ್ ಆ ಮೂಮೆಂಟ್ ನಲ್ಲಿ ಕೊರೋನಾ ಸ್ಟಾರ್ಟ್ ಆಗಿ ನಮ್ಗೆ ಬಹಳ ಹೊರತಾಗ್ಬಿಡಿ ಸರ್, ಸುಮಾರು 3-4 ವರ್ಷದಿಂದ ಸರ್. ಅವಾಗ್ಲಿಂತ್ರನು ಇವಾಗ್ಲೂ ಅದನ್ನ ಮತ್ತೆ ಒಳ್ಳೆ ಚರ್ಚೆ ಆದ್ರೆ ಸರ್. ಪುಷ್ಪ ಕೃಷಿಯಲ್ಲಿ ಮೌಲ್ಯವರ್ಧನೆಗೆ ಅವಕಾಶ ಇದೆ. ಇದೆ ಇದೆ ಸರ್, ಇದೆ ಇದೆ ಸರ್. ಅದು ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನ ಒಂದು ಪ್ರಯತ್ನ ಮಾಡಿ ಪ್ರತಿಯೊಂದು ರೈತರು 1/2 ಎಕರೆ ಮಾಡೋಂಗೆ ಒಂದು ಮೊದಲು ಒಂದು ದತ್ತು ತಗೋಬೇಕಂತ ಮಾಡಿದ್ವಿ ಸರ್. ಒಂದು ತಾಲೂಕು ಅಥವಾ ಒಂದು ಹೋಬಳಿ ಒಂದು ದತ್ತು ತಗೊಂಡ್ ಸರ್. ಎಷ್ಟು ಮಂದಿ ಇಂಟ್ರೆಸ್ಟೆಡ್ ಪೀಪಲ್ ಇರ್ ಸರ್, ಅವ್ನ ಕರೆಸಿ ಸರ್. ಒಂದು ನಾವು ಒಂದು FA ದೊಳಗೆ ಇದೇವ್ ಸರ್, ಅದರಲ್ಲಿ ಅದನ್ನು ಯೋಚನೆ ಮಾಡಿದ್ವಿ ಸರ್. ಈಗ ನಿಮ್ಮ ಫಾರ್ಮರ್ಸ್ ಆರ್ಗನೈಸೇಷನ್ ಏನಿದೆ? ಹಾ ಸರ್, ರೈತ ಉತ್ಪಾದಕ ಸಂಘಗಳು. ಹಾ ಸರ್, ಅದರಲ್ಲೂ ನೀವಿದ್ದೀರಿ? ಇದೀರಿ ಸರ್, ಕಾರ್ಯದರ್ಶಿ. ಏನೇನು ಚಟುವಟಿಕೆಗಳು ನಡೀತಾ ಇದೆ ಈಗ ಅಲ್ಲಿ? ಮೊದಲು ಬಾಡಿಗೆ ಸಾಮಾನುಗಳು ಸಿಗ್ತಾ ಇದಾವೆ ಸರ್, ಅಂದ್ರೆ ಟ್ರ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಮತ್ತೆ ರೂಟರ್ ಸರ್, ಅವೆಲ್ಲ ನಮ್ಗೆ ಬಾಡಿಗೆ ಒಳಗೆ ಸಿಗ್ತಾ ಇದ್ದೇವೆ ಸರ್. ಒಟ್ಟು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆ ಸಾಮಾನುಗಳು ಸಿಗ್ತಾ ಇದ್ದವು ಸರ್. ಇವಾಗ ಮುಂದಿನ ದಿನಮಾನಗಳಲ್ಲಿ ನಾನು ಅದನ್ನು ಸ್ವಲ್ಪ ದೂರ ಮಾಡ್ಕೊಂಡೆ ಸರ್. ಯಾಕೆ ದೂರ ಮಾಡ್ಕೊಂಡು ಸರ್, ಇಲ್ಲಿ ಹೆಚ್ಚಿನ ಹೆಚ್ಚು ತೋಟದಾಗ ನಾವು ಒಂದು ಮಿಷಿನರಿ ಅವನ್ನೆಲ್ಲ ತೊಗೊಂಬಂದು ನಾನೇ ಯೂಸ್ ಮಾಡಕತ್ತೀನಿ ಸರ್. ನಮ್ದೇ ಓನ್ ಆಗಿ ತೊಗೊಂಬಂದಿವಿ ಸರ್, ಚಾಪ್ ಕಟ್ಟರು ಮತ್ತೆ ಅವೆಲ್ಲ ಕೆಲವೊಂದು ಸಣ್ಣ ಪುಟ್ಟ ಸರ್. ಹಂಗಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಸರ್. ಇವಾಗ ಈ ಮೊನ್ನೆ ವಾರ್ಷಿಕ ಸಭೆ ಆಯ್ತು ಸರ್, ಅದರಲ್ಲಿ ಅವರಾದಂತ ಅಷ್ಟು ಸುಲಭವಾಗಿ ಅವ್ರು ಜಾಸ್ತಿ ಸಾವಯವ ಕೃಷಿ ಮಾಡೋಣ ಅದು ಮಾಡೋಣ ಅಂತ ಸರ್. ಕೆಲವೊಂದು ರೈತರು ಸಾವಯವ ಕೃಷಿಗೆ ಒತ್ತು ಕೊಟ್ರೆ ಕೆಲವೊಂದು ರೈತರು ಕೀಟನಾಶಕಗಳಿಂದ ಇದು ಹೋಗ್ತಾರೆ. ಯಾಕಂದ್ರೆ ರೈತರು ಒಂದು ಲಾಭನ ನೋಡ್ಬೇಕಾಗುತ್ತೆ ಸರ್. ಅದ್ರ ಪ್ರತಿ ಸಾವಯವ ಸಾವಯವ ಅಂತಂದ್ರೂ ಆಗೋದಿಲ್ಲ ಸರ್. ಅದ್ರ ಜೊತೆ ನಾವು ಲಾಭ ನೋಡ್ಬೇಕಲ್ಲ ಸರ್. ಅದು ಆ ಒಂದು ದೃಷ್ಟಿಲಿಂತ ನಾವು ಸ್ವಲ್ಪ ಎರಡೂ ಸರ್ ಎರಡನ್ನೂ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ತೀವಿ ಸರ್. ಸರ್, ರೈತ ಉತ್ಪಾದಕ ಸಂಘದಿಂದ ಅದರಲ್ಲಿ ಸೆಕ್ರೆಟರಿ ಇದ್ದೀರಿ? ಹಾ ಸರ್. ಹೌದಲ್ವಾ? ನಮ್ಮ ಒಂದು ನಿಮ್ಮ ಕಾರ್ಯ ಚಟುವಟಿಕೆ, ನಿಮ್ಮ ಜವಾಬ್ದಾರಿಗಳೇನು ಅದರಲ್ಲಿ? ಜವಾಬ್ದಾರಿ ಅನ್ನೋಕೇನು ಸರ್, ಅದೇ ರೈತರಿಗೆ ಯಾವ್ದ ಅಂದ್ರೆ ಒಂದು ಬೀಜದಾತು ಒಂದು ಎಣ್ಣೆದಾತು ಅದ್ರ ಬಗ್ಗೆ ಏನು ಕೇಳ್ತಾರೆ ಏನಿಲ್ಲ ಅಂತೇಳಿ, ಇದು ಬಂದಿದಪ್ಪ ಈ ತರ ಮಾಡು ಅಂತೇಳಿ, ಅದೊಂದು ಸರ್. ಒಂದು ಇಲಾಖೆ ವತಿಯಿಂದ ಏನೇನು ಸಹಾಯಧನಗಳು ಬಂದವು ಅದನ್ನ ಅವ್ರಿಗೆ ತಲುಪಿಸೋ ಸರ್. ಈ ತರ ಒಂದು ಕಾರ್ಯರೂಪ ಮಾಡ್ತೇನೆ ಸರ್. ಈಗ ಈ ಕೃಷಿಯಲ್ಲಿ ನಿಮ್ಮ ಕನಸುಗಳೇನು ಮುಂದೆ, ನಿಮ್ಮ ಸುತ್ತಮುತ್ತಲು ನಿಮ್ಮ ನಿಮ್ಮಂತಹ ರೈತರನ್ನ ಸುಧಾರಣೆ ಮಾಡೋದಕ್ಕೆ ನೀವು ಹೇಗೆಲ್ಲ ತೊಡಸ್ಕೊಳ್ಳಿಕ್ಕೆ ಯೋಜನೆಗಳನ್ನು ಹಾಕೊಳ್ತಾ ಇದ್ರಿ? ಏನಿಲ್ಲ ಸರ್, ನನ್ನ ಒಂದು ಅನಿಸಿಕೆ ಪ್ರಕಾರ ಕೃಷಿನೂ ಮಾಡ್ಬೇಕು ಸರ್. ಕೃಷಿ ಬೆಳೆಗಳಾದಂತ ಮೆಕ್ಕೆಜೋಳ ಇವು ಅಗ್ರಿಕಲ್ಚರ್ ಇವನು ಮಾಡ್ಬೇಕು ಸರ್. ಅದ್ರ ಜೊತೆ ಹಾರ್ಟಿಕಲ್ಚರ್ನು ಇರ್ಬೇಕು ಸರ್. ಒಂದ್ ಇರ್ಬಾರ್ದು ಸರ್, ಈಗ ಮನುಷ್ಯನಿಗೆ ಡೈಲಿ ಬರ್ತಕ್ಕಂತ ಆದಾಯ ಇರ್ಬೇಕು ಸರ್. ಅದ್ರ ಜೊತೆ ಇವು ಪಶು ಕುರಿ ಸಾಕಾಣಿಕೆ ಸರ್, ಹೈನುಗಾರಿಕೆ, ಕೆಲವೊಂದು ಸಣ್ಣ ಪುಟ್ಟಗಳನ್ನ ಉದ್ಯೋಗ ಕೈಗೆಲಸಗಳನ್ನ ಮಾಡ್ಕಂತ ಸರ್, ನಮ್ಗೆ ಇಡೀ ವರ್ಷನು ಆದಾಯ ಬರ್ತಾ ಇರ್ಬೇಕು ಸರ್. ಅಂತ ಒಂದು ಕೃಷಿಯನ್ನು ತೊಡಗಿಸ್ಕೊಳ್ಬೇಕು ಸರ್. ನಾನು ಯುವಕರಿಗೆ ಹೇಳೋದು ಅದೇನೇ ಸರ್. ಇವಾಗ ಪ್ರೆಸೆಂಟ್ ನಿಮ್ಗೆ ಒಂದು 4 ಎಕರೆ ಜಮೀನು ಇತ್ತಪ್ಪ ಅಂದ್ರೆ 1/2 ಎಕರೆ ಫ್ಲೋರಿಕಲ್ಚರ್, 1/2 ಎಕರೆ ಬಾಳೆ, 1 ಎಕರೆ ಅಥವಾ ಇವು ಬೇರೆ ಬೇರೆ ಸರ್ ತರಕಾರಿಗಳನ್ನ ಈ ತರ ಮಾಡ್ಕೊಂಡು ಡೈಲಿ ಬರುವ ಒಂದು ಯೋಜನೆ ಹಾಕೊಡ್ರಿ ಅಂತ ನಾನು ಹೇಳ್ತೀನಿ ಸರ್. ಈಗ ನಿಮ್ಮ ಕುಟುಂಬ ಹೇಗೆ, ಯಾರ್ಯಾರು ಇದ್ದೀರಾ, ನಿಮ್ಮ ಕುಟುಂಬದ ನಿಮ್ಮ ಮುಂದಿನ ಮಕ್ಕಳ ಕನಸುಗಳನ್ನ ಅಂದ್ರೆ ಕೃಷಿಯಲ್ಲಿ ಅವರ ಆಸಕ್ತಿಗಳನ್ನು ಹೇಗೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಈ ಮುಂದಿನ ದಿನಮಾನಗಳಲ್ಲಿ ಹೆಂಗೈತೆ ಅಂದ್ರೆ ಕೃಷಿ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬರು ಸೈಂಟಿಸ್ಟ್ ಇರಲೇಬೇಕು ಸರ್. ಮನೆಯಲ್ಲಿ ಸೈಂಟಿಸ್ಟ್ ಇದ್ದಾಗ ಮಾತ್ರ ಸರ್ ಈಗ ಮಾಡಕ್ಕೆ, ಯಾಕಂದ್ರೆ ಈಗ ಬರ್ತಕ್ಕಂಥ ರೋಗ ರುಜಿನಿಗಳನ್ನು ನೋಡಿದ್ರೆ ದಂಗಾಗ್ತಾರೆ ಸರ್ ರೈತರೆಲ್ಲ ದಂಗಾಗ್ತಾರೆ ಸರ್. ಅದು ಎಲ್ಲಿ ನಿಲುಕ್ಲಾರ್ದಂಥ ಒಂದು ಎಂಥ ಒಂದು ಪರಿಣಾಮ ಬೀರುವಂಥ ಔಷಧಿ ಹೊಡೆದ್ರು ಕೂಡ ಕೀಟಬಾಧೆಗಳು ಸಾಯಲಾರದ ಪರಿಸ್ಥಿತಿ ಒಳಗೆ ಇದೆ ಸರ್. ಅಂದಾಗ ಒಂದು ಕುಟುಂಬದೊಳಗೆ ಒಬ್ಬ BSc ಅಗ್ರಿಕಲ್ಚರ್ ಮಾಡಿದಂಥ ವ್ಯಕ್ತಿ ಇರಲೇಬೇಕು ಸರ್. ಹಂಗಾಗಿ ಆ ಒಂದು ಇತರ ದೃಷ್ಟಿಯಿಂದ ನನ್ನ ಮಗನಿಗೂ ಕೂಡ ಈ ಸಲ BSc ಅಗ್ರಿ ಮಾಡಿಸಿ ಅದನ್ನ ಮುಂದಿನ ಹೆಚ್ಚು ಹೆಚ್ಚು ಕೃಷಿಯಲ್ಲಿ ಒಂದು ಆಸಕ್ತಿ ವಹಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ನನ್ನ ಮಗನ ಈ ಸಲ BSc ಅಗ್ರಿ ಮಾಡಿಸ್ತಾ ಇದ್ದೇನೆ ಸರ್. ಎಷ್ಟು ಜನ ಮಕ್ಕಳು ನಿಮ್ಗೆ ಒಟ್ಟು? 3 ಜನ ಸರ್. ಅದರಲ್ಲಿ ಹಿರಿಯವನು ಪ್ರೆಸೆಂಟ್ ಈ BSc ಅಗ್ರಿ ಸರ್. ಎಣ್ಣೆಯವಳು PC ಫಸ್ಟ್ ಇಯರ್ ಸರ್, ಸೈನ್ಸ್ ಮಾಡಿದ್ದಾಳೆ. 3ನೇದವನು SLC ಇದ್ದಾನೆ ಸರ್. ಎಲ್ಲ ರೆಸಿಡೆನ್ಸಿಯಲ್ಲೇ ಓದ್ತಾ ಇದ್ದಾರೆ ಸರ್. ಬಟ್ ಇದು ಒಂದು ನನಗೆ ಭಾಳ ಕೃಷಿ ಮಾಡ್ತಾ ಅಷ್ಟೆಲ್ಲ ದೊಡ್ಡ ಸ್ಕೂಲ್ನಾಗ ಓದ್ತಾನ ನನಗೊಂದು MA ಸರ್. ಒಳ್ಳೆಯದು ದೌಲ್ ಸಾಬ್ ಫಕೀರ್ ಸಾಬ್ ಮುಲ್ಲ ಅವರೇ, ನಮ್ಮ ಅಂದರೆ ನಿಮ್ಮ ಏನು ಪುಷ್ಪ ಕೃಷಿಯಿಂದ ಹಾಂ ಸರ್ ಒಬ್ಬ ರೈತ ಆರ್ಥಿಕವಾಗಿ ಸದೃಢನಾಗಲಿಕ್ಕೆ ಸಾಧ್ಯತೆ ಇದೆ, ಏನೆಲ್ಲ ಸುಧಾರಣೆಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ನಿಮ್ಮ ಜೀವನವೇ ಒಂದು ದೊಡ್ಡ ಉದಾಹರಣೆ. ಶೋರ್ ಸರ್. ಹಾಗೆಯೇ ರೈತರು ಈ ಥರದ ಒಂದು ತೋಟಗಾರಿಕೆ ಕೃಷಿಗಳಿಗೆ ಸ್ವಲ್ಪ ಭಾಗನಾದರೂ ಅದನ್ನ ಸೀಮಿತಗೊಳಿಸ್ಕೊಂಡ್ರೆ, ತೋಟಗಾರಿಕೆ ಕೃಷಿಯನ್ನು ಮಾಡ್ತಾ ಇದ್ರೆ ಒಂದಿಷ್ಟು ಮನೆಗೆ ಬೇಕಾಗುವಂಥ ಖರ್ಚು ವೆಚ್ಚಗಳನ್ನು ಜೀವನಕ್ಕೆ ಅಗತ್ಯವಾದ ಒಂದು ವೆಚ್ಚವನ್ನೆಲ್ಲ ನಿಭಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.